ಪೋಷಕಾಂಶಗಳ ನಿರ್ವಹಣೆಯನ್ನು ಯಾವಾಗ ಕೊಡಬೇಕಾಗತ್ತೆ, ಎಷ್ಟು ಕೊಡಬೇಕು ಮತ್ತು ಹೇಗೆ ನಿರ್ವಹಣೆಯನ್ನು ಮಾಡಬೇಕು, ಯಾವ್ಯಾವ ಒಂದು ಪೋಷಕಾಂಶಗಳನ್ನು ಹಿಪ್ಪುನೇಳೆ ಬೆಳೆಗೆ ಒದಗಿಸಬೇಕು ಅಂತಕ್ಕಂಥ ವಿಚಾರವನ್ನು ರೈತರಿಗೆ ತಿಳಿಸಿಕೊಡ್ತಾ ಇದ್ದಾರೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ರೇಷ್ಮೆ ಕೃಷಿ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಆದಂಥ ಡಾಕ್ಟರ್ ಜೆ ಅಶೋಕ್ ಅವರು, ಬನ್ನಿ ಅವರಿಂದ ವಿಚಾರವನ್ನು ಕೇಳೋಣಂತ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಹಿಪ್ಪುನೇರಳೆಯಲ್ಲಿ ಗೊಬ್ಬರ ನಿರ್ವಹಣೆ ಅಂತಕ್ಕಂತಹ ಒಂದು ವಿಷಯದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಿಪ್ಪುನೇರಳೆ ಬಹುವಾರ್ಷಿಕ ಬೆಳೆಯಾಗಿದ್ದು ಮರದ ಜಾತಿಗೆ ಸೇರಿದೆ. ಇದನ್ನು ನಮ್ಮ ಅನುಕೂಲಕ್ಕಾಗಿ ಗಿಡಗಳನ್ನಾಗಿ ಮಾರ್ಪಡಿಸಿಕೊಂಡಿದ್ದೇವೆ. ಒಮ್ಮೆ ನಾಟಿ ಮಾಡಿದರೆ 20-30 ವರ್ಷಗಳ ಕಾಲ ಲಾಭದಾಯಕ ಬೇಸಾಯ ಕ್ರಮಗಳನ್ನು ಕೈಗೊಳ್ಳಬಹುದಾಗಿದೆ. ವರ್ಷಕ್ಕೆ 5-6 ಬಾರಿ ಸೊಪ್ಪನ್ನು ಪಡೆಯುವುದರಿಂದ ಹಿಪ್ಪುನೇರಳೆಗೆ ಅಗಾಧ ಪ್ರಮಾಣದ ಪೋಷಕಾಂಶಗಳ ಅವಶ್ಯಕತೆ ಇರುತ್ತದೆ. ಎಲೆಗಳ ಗುಣಮಟ್ಟ ಚೆನ್ನಾಗಿರಬೇಕಾದರೆ ಹಿಪ್ಪುನೇರಳೆಯ ಪೋಷಕಾಂಶಗಳ ನಿರ್ವಹಣೆ ಬಹಳ ಪ್ರಮುಖವಾದದ್ದು. ಗೊಬ್ಬರ ನಿರ್ವಹಣೆಯಲ್ಲಿ ಸಾವಯವ ಗೊಬ್ಬರ, ಹಸಿರೆಲೆ ಗೊಬ್ಬರ, ರಾಸಾಯನಿಕ ಗೊಬ್ಬರ ಮತ್ತು ಜೈವಿಕ ಗೊಬ್ಬರಗಳ ಪಾತ್ರ ಬಹಳಷ್ಟು ಪ್ರಮುಖವಾದದ್ದು. ಈಗ ಸಾಮಾನ್ಯವಾಗಿ ರೈತರು ಚಾಕಿ ಸಾಕಾಣಿಕೆ ಸಲುವಾಗಿ S-36 ತಳಿಯನ್ನು ಬೆಳೆಯುತ್ತಿದ್ದಾರೆ. ಹಾಗೆ ಬೆಳೆದ ಹುಳುಗಳ ಸಾಕಾಣಿಕೆಗೆ ಎಂದು V1 ತಳಿಯನ್ನು ಬೆಳೆಯುತ್ತಿದ್ದಾರೆ. S-36 ತಳಿ 40-45 ಟನ್ಗಳಷ್ಟು ಎಲೆಗಳ ಇಳುವರಿಯನ್ನು ಒಂದು ಹೆಕ್ಟರ್ ಪ್ರದೇಶದಲ್ಲಿ ಕೊಡುತ್ತೆ. ಅದೇ ರೀತಿ V1 ತಳಿ 60-65 ಟನ್ನಷ್ಟು ಎಲೆಗಳ ಇಳುವರಿಯನ್ನು ಒಂದು ಹೆಕ್ಟರ್ ಪ್ರದೇಶಕ್ಕೆ ಕೊಡುತ್ತೆ. ಈ ಅಗಾಧ ಪ್ರಮಾಣದ ಇಳುವರಿಯನ್ನು ವರ್ಷವೂ ಪಡೆಯಬೇಕಾದರೆ ಗೊಬ್ಬರ ನಿರ್ವಹಣೆ ಸಮರ್ಪಕವಾಗಿ ಮಾಡಲೇಬೇಕಾದಂತಹ ಒಂದು ಅವಶ್ಯಕತೆ ಇದೆ. ಏನಕ್ಕೆ ಈ ಗೊಬ್ಬರ ನಿರ್ವಹಣೆ ನಾವು ಚೆನ್ನಾಗಿ ಮಾಡಬೇಕು ಅಂತಂದಪ್ಪ ಅಂದರೆ, ರೇಷ್ಮೆ ಹುಳು ಈ ಒಂದು ಎಲೆಗಳ ಉತ್ಪಾದನೆಯಾದ ನಂತರ ಈ ಎಲೆಗಳನ್ನು ಬಳಸಿಕೊಂಡು ರೇಷ್ಮೆ ಹುಳುಗಳನ್ನು ಸಾಕಾಣಿಕೆ ಮಾಡಬೇಕಾಗತ್ತೆ. ಹೆಚ್ಚಿನ ಗೂಡಿನ ಇಳುವರಿಯನ್ನು ಪಡಿಬೇಕಾಗತ್ತೆ. ಅದಕ್ಕೋಸ್ಕರ ಆ ರೇಷ್ಮೆ ಹುಳುಗಳಿಗೆ ಬೇಕಾದಂತಹ ಆಹಾರ ನಾವು ತಯಾರು ಮಾಡ್ತಾ ಇದ್ದೇವೆ. ಈ ಆಹಾರ ಪೌಷ್ಟಿಕಾಂಶ ಭರಿತವಾಗಿರಬೇಕು, ಹೆಚ್ಚಿನ ಇಳುವರಿ ಇರಬೇಕು. ಈ ರೀತಿ ಇರೋದರಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹುಳುಗಳನ್ನು ಸಾಕಾಣಿಕೆ ಮಾಡಿ ಹೆಚ್ಚಿನ ಗೂಡಿನ ಇಳುವರಿಯನ್ನು ಪಡೆದು ಹೆಚ್ಚಿನ ಲಾಭ ಪಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಹಿಪ್ಪುನೇರಳೆ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಹೀರಿ ಬೆಳೆದು ನಮಗೆ ಹೆಚ್ಚಿನ ಇಳುವರಿ ಕೊಡ್ತಾ ಇರುತ್ತೆ. ಮೊದಲು ಹಿಪ್ಪುನೇರಳೆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನೆಲ್ಲ ಹೀರಿ ಎಲೆಗಳ ಇಳುವರಿ ಕೊಡ್ತಾ ಇರುತ್ತೆ. ಇದೇ ರೀತಿ ಪ್ರತಿ ಮುಂದಿನ ವರ್ಷಗಳಲ್ಲಿ ಒಂದೇ ತೆರನಾದ ಇಳುವರಿ ಬೇಕು ಅಂತಂದಪ್ಪ ಅಂದರೆ ಆ ಹಿಪ್ಪುನೇರಳೆ ತೆಗೆದಂತಹ ಪೋಷಕಾಂಶಗಳನ್ನು ಭೂಮಿಗೆ ಪುನಃ ನಾವು ಒದಗಿಸಲೇಬೇಕಾಗ್ತದೆ. ಈ ಒಂದು ಪೋಷಕಾಂಶಗಳನ್ನು ಒದಗಿಸ್ಲಿಕ್ಕೆ ಹಲವಾರು ವಿಧಾನಗಳಿದ್ದಾವೆ. ಅವುಗಳಲ್ಲಿ ಒಂದು ಸಾವಯವ ಗೊಬ್ಬರಗಳಾದ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್, ಅಥವಾ ಜೈವಿಕ ಗೊಬ್ಬರದಲ್ಲಿ ಬಂತು ಅಂದಪ್ಪ ಅಂದರೆ ಸಾರಜನಕ ಸ್ಥಿರೀಕರಣ ಮಾಡ್ತಕ್ಕಂಥ ಗೊಬ್ಬರ, ರಂಜಕ ಕರಗಿಸ್ತಕ್ಕಂತಹ ಗೊಬ್ಬರ, ಆಮೇಲೆ ಹಸಿರೆಲೆ ಗೊಬ್ಬರ. ಈ ಜೋಡಿಸಾಲು ಪದ್ಧತಿಯಲ್ಲಿ ಜೋಡಿಸಾಲಿನಿಂದ ಇನ್ನೊಂದು ಜೋಡಿಸಾಲ್ಗೆ 5-6 ಅಂತರ ಜಾಗದಲ್ಲಿ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಬೆಳೆದು ಅವುಗಳನ್ನು ಪುನಃ ಒಂದು 45-50 ದಿನಗಳ ಕಾಲ ಬೆಳೆಸಿ ಅವುಗಳನ್ನು ಭೂಮಿಗೆ ಮತ್ತೆ ಸೇರಿಸುವುದರಿಂದ ಆಳದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನು ಮೇಲಕ್ಕೆ ತಂದು ಹಿಪ್ಪುನೇರಳೆಗೆ ಒದಗಿಸ್ತಂತಾಗ್ತದೆ. ಇದರಲ್ಲೇ ಏನಾದರೂ ಈ ಪಲ್ಸಸ್ ಏನಾದರೂ ನಾವು ಹಾಕಿದ್ದ ಅಂತಂದಪ್ಪ ಅಂದರೆ ಇದರಲ್ಲಿ ಈ ಸಾರಜನಕ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕನ ಹೀರಿಕೊಂಡು ಅದನ್ನು ಭೂಮಿನಲ್ಲಿ ಸೇರಿಸಿ ಹಿಪ್ಪುನೇರಳೆಗೆ ಒಂದು ಸಾರಜನಕ ಒದಗಿಸಿದಂತಹ ಒಂದು ಸಂದರ್ಭ ಸಹಿತ ಒದಗಿ ಬರುತ್ತೆ. ಇದರ ಲಾಭಗಳನ್ನ ನಾವು ಪಡಿಬೇಕಾಗ್ತದೆ. ಈ ಸಾವಯವ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಒದಗಿಸಬೇಕು ಹಿಪ್ಪುನೇರಳೆಗೆ ಅಂತಕ್ಕಂಥದ್ದು ಒಂದು ಪ್ರಮುಖವಾದಂತಹ ಒಂದು ಅಂಶ. 20-25 ಟನ್ಗಳಷ್ಟು ಸಾವಯವ ಪದಾರ್ಥ ಕೊಟ್ಟಿಗೆ ಗೊಬ್ಬರ ಆಗಲಿ ಕಾಂಪೋಸ್ಟ್ ಗೊಬ್ಬರವನ್ನಾಗಲಿ ನಾವು ವರ್ಷಕ್ಕೆ ಒದಗಿಸಬೇಕು. ಈ ಒಂದು 20-25 ಟನ್ನನ್ನು 2 ಕಂತುಗಳಲ್ಲಿ ಕೊಡಬೇಕು. 10-12 ಟನ್ನು ಮೊದಲನೇ ಬಾರಿಗೆ ಜೂನ್ ಜುಲೈನಲ್ಲಿ ಕಟಾವು ಮಾಡಿದ ಸಂದರ್ಭದಲ್ಲಿ ಸಾಲುಗಳ ಮಧ್ಯೆ ಇದನ್ನು ಹಾಕಿ ಮಣ್ಣಿನಲ್ಲಿ ಸೇರಿಸಿ ನೀರು ಕೊಡ್ತಕ್ಕಂಥದ್ದು ಬಹಳಷ್ಟು ಮುಖ್ಯ. ಅದೇ ರೀತಿ ನವಂಬರ್ ಡಿಸೆಂಬರ್ ತಿಂಗಳಿನಲ್ಲಿ ಅಥವಾ ಅಕ್ಟೋಬರ್ ನವಂಬರ್ ತಿಂಗಳಿನಲ್ಲಿ ಕಟಾವು ಆದಮೇಲೆ ಮತ್ತೆ ಇದನ್ನು ಭೂಮಿಯ ಸಾಲುಗಳ ಮಧ್ಯೆ ಹಿಪ್ಪುನೇರಳೆ ಸಾಲುಗಳ ಮಧ್ಯೆ ಹಾಕಿ ಭೂಮಿನಲ್ಲಿ ಸೇರಿಸಿ ನೀರು ಕೊಡ್ತಕ್ಕಂಥದ್ದು ಬಹಳಷ್ಟು ಮುಖ್ಯ. ಈಗ ಈ ಸಾವಯವ ಗೊಬ್ಬರ ಒದಗಿಸೋದ್ರಿಂದ ಹಲವಾರು ಪ್ರಯೋಜನಗಳಿವೆ. ಅವುಗಳಲ್ಲಿ ಏನು ಅಂತಂದಪ್ಪ ಅಂದರೆ ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಜಾಸ್ತಿ ಆಗ್ತದೆ. ಜೈವಿಕ ಕ್ರಿಯೆಗೆ ಮಣ್ಣಿನಲ್ಲಿ ನಡೆತಕ್ಕಂಥ ಜೈವಿಕ ರಾಸಾಯನಿಕ ಕ್ರಿಯೆಗೆ ಬೇಕಾದಂತಹ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಅತ್ಯಂತ ಹೆಚ್ಚಿಗೆ ಆಗ್ತದೆ. ಅದಲ್ಲದೇ ಈಗ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೇವೆ, ಈ ರಾಸಾಯನಿಕ ಗೊಬ್ಬರಗಳು ಬೇರುಗಳ ಹೀರುವ ರೂಪಕ್ಕೆ ಬರಬೇಕು ಅಂತಂದಪ್ಪ ಅಂದರೆ ಅದರ ಒಂದು ಬದಲಾವಣೆ ಮಾಡ್ತಕ್ಕಂಥದ್ದು ಸೂಕ್ಷ್ಮಾಣುಜೀವಿಗಳು, ಇವುಗಳ ಸಂಖ್ಯೆ ಅಭಿವೃದ್ಧಿ ಆಗಬೇಕು ಅಂತಂದಪ್ಪ ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರಗಳನ್ನು ಅಥವಾ ಸಾವಯವ ಗೊಬ್ಬರಗಳಾದ ಕಾಂಪೋಸ್ಟ್ ಗೊಬ್ಬರಗಳನ್ನು ನಾವು ಮಣ್ಣಿಗೆ ಸೇರಿಸಲೇಬೇಕಾಗ್ತದೆ. ಅದಲ್ಲದೇ ಮಣ್ಣಿನ ರಸಸಾರವನ್ನು ಒಂದೇ ತೆರನಾಗಿಡ್ತದೆ. ಇದು ಹೆಚ್ಚಿಗೆ ಆಗಿದ್ದನ್ನಪ್ಪ ಅಂದರೆ ಕಮ್ಮಿ ಮಾಡ್ತಕ್ಕಂಥದ್ದು, ಕಮ್ಮಿ ಇದ್ದದ್ದನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಈ ಒಂದು ಗುಣಧರ್ಮ ಈ ಕಾಂಪೋಸ್ಟ್ ಗೊಬ್ಬರದಲ್ಲಿ ಇರ್ತದೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ತಪ್ಪದೇ ನಾವು ಇದನ್ನು ಕಾಂಪೋಸ್ಟನ್ನಾಗಲಿ ಅಥವಾ ಕೊಟ್ಟಿಗೆ ಗೊಬ್ಬರನ್ನಾಗಲಿ ಒದಗಿಸಲೇಬೇಕು. ಇದಲ್ಲದೇ ಈ ಕಾಂಪೋಸ್ಟ್ ಆಗಲಿ ಕೊಟ್ಟಿಗೆ ಗೊಬ್ಬರ ಆಗಲಿ ಲಘು ಪೋಷಕಾಂಶಗಳ ಒಂದು ಭಂಡಾರ ಅಂತಲೇ ಹೇಳ್ಬೋದು. ಹಿಪ್ಪುನೇರಳೆಗೆ ಬೇಕಾದಂತಹ ಲಘು ಪೋಷಕಾಂಶಗಳು ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗ್ತದೆ. ಇದನ್ನು ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಒದಗಿಸೋದರಿಂದ ಈ ಲಘು ಪೋಷಕಾಂಶಗಳನ್ನು ಭೂಮಿಗೆ ನಾವು ಪುನಃ ಸೇರಿಸಿದಂತೆ ಆಗಿ ಹಿಪ್ಪುನೇರಳೆ ಸದೃಢವಾಗಿ ಸಮರ್ಪಕವಾಗಿ ರೋಗಮುಕ್ತವಾಗಿ ಕೀಟಮುಕ್ತವಾಗಿ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಮುಂದೆ ರೇಷ್ಮೆ ಹುಳು ಸಾಕಾಣಿಕೆ ಮಾಡಬೇಕಾದರೆ ರೇಷ್ಮೆ ಹುಳುಗಳು ಯಾವುದೇ ರೀತಿಯಲ್ಲಿ ರೋಗಕ್ಕೆ ತುತ್ತಾಗದೆ ಸದೃಢವಾಗಿ ಬೆಳೆದು ಹೆಚ್ಚಿನ ಒಂದು ಗೂಡಿನ ಇಳುವರಿ ಪಡೆಯೋದರಲ್ಲಿ ಯಾವುದೇ ಥರದ ಸಂದೇಹ ಇಲ್ಲ. ಈಗ ಒಂದು ಅನುಭವದ ಪ್ರಕಾರ ಏನು ಅಂತಂದಪ್ಪ ಅಂದರೆ ಯಾವ ಜಮೀನಿಗೆ ಸಾವಯವ ಗೊಬ್ಬರಗಳನ್ನು ಒದಗಿಸಿ ಬೆಳೆ ತೆಗೆದುಕೊಳ್ತಾರೆ ಅಂತಹ ಒಂದು ರೈತರು ಸತತವಾಗಿ ಯಶಸ್ವಿ ಗೂಡಿನ ಬೆಳೆಯನ್ನು ಪಡೀತಾರೆ. ಯಾವ ರೈತರು ಈ ಸಾವಯವ ಗೊಬ್ಬರಗಳನ್ನು ಒದಗಿಸೋದಿಲ್ಲ, ಬರೀ ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿತರಾಗಿರ್ತಾರೆ, ಇಂತಹವರು ಅಲ್ಲಲ್ಲಿ ಒಂದೊಂದು ಬೆಳೆಗಳನ್ನು ಕಳೆದುಕೊಳ್ಳುವಂತಹ ಸಂದರ್ಭಗಳನ್ನು ಗಮನಿಸಿದ್ದೇನೆ. ಅದಕ್ಕೋಸ್ಕರ ಈಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದಪ್ಪ ಅಂದರೆ ಈ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ನಾವು ಬಳಸಲೇಬೇಕು. ಇದನ್ನು ಬಳಸೋದರಿಂದ ಬಹಳಷ್ಟು ಪ್ರಯೋಜನಗಳು ಇದ್ದಾವೆ ಅನ್ನೋದನ್ನು ರೈತರು ಮನಗಾಣಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ರಸಗೊಬ್ಬರಗಳ ಒಂದು ಪ್ರಮಾಣ ಏನು ಅಂತಂದಪ್ಪ ಅಂದರೆ 300 kg ಸಾರಜನಕ, 120 kg ರಂಜಕ, 120 kg ಪೊಟ್ಯಾಷ್ ಒಂದು ಹೆಕ್ಟರ್ ಪ್ರದೇಶಕ್ಕೆ ಬೇಕಾಗ್ತದೆ. ಆದರೆ ಇದರಲ್ಲಿ ನಾವು ವಿಕ್ಟರಿ ಒನ್ ಅಂತಕ್ಕಂತಹ ಒಂದು ಹಿಪ್ಪನೇರಳೆ ತಳಿನ ಬೆಳೆದದ್ದೇ ಆದಲ್ಲಿ ನಾವು 60-65 ಟನ್ನಷ್ಟು ಎಲೆಗಳ ಇಳುವರಿನ ನಿರೀಕ್ಷೆ ಮಾಡಿದ್ದೇ ಆದಲ್ಲಿ ಈ ಒಂದು 300 kg ಬದಲಾಗಿ 360 kg ಸಾರಜನಕ, ಆಮೇಲೆ 120 kg ಬದಲಾಗಿ 140 kg ರಂಜಕ, 140 kg ಪೊಟ್ಯಾಷನ್ನು ಒದಗಿಸಿ ನಾವು ಭೂಮಿಗೆ ಸೇರಿಸಿ ನಾವು ಹಿಪ್ಪನೇರಳೆನ ಬೆಳೆದದ್ದೇ ಆದನ್ನಪ್ಪ ಅಂದರೆ 60-65 ಟನ್ನಷ್ಟು ಎಲೆಗಳ ಇಳುವರಿಯನ್ನು ವಿವಂತೆಳಿನಲ್ಲಿ ಪಡಿಬೋದು. ಇಲ್ಲಿ ಸಾರಜನಕ ಗೊಬ್ಬರನ ನಾವು 5 ಕಂತುಗಳಲ್ಲಿ ಕೊಡ್ತೀವಿ. ಪ್ರತಿ ಕಂತಿನಲ್ಲೂ 60 kg ಅರವತ್ತರಿಂದ 75 kg ನಾವು ಸಾರಜನಕನ ಕೊಡಬೇಕಾಗುತ್ತೆ. ವಿ1ಗಾದನಪ್ಪ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಕೊಡಬೇಕಾಗುತ್ತೆ. ಅದೇ ರೀತಿ ನಾವು ಈ ರಂಜಕ ಮತ್ತು ಪೊಟ್ಯಾಷ್ ಗೊಬ್ಬರಗಳನ್ನು 2 ಕಂತುಗಳಲ್ಲಿ ಕೊಡ್ತೀವಿ. 60 ಬದಲಾಗಿ 70 kg ಕೊಡಬೇಕಾಗುತ್ತೆ. ಇದನ್ನು ರೈತರು ಮನಗಾಣಬೇಕು. ಮೊದಲನೇ ಬೆಳೆಗೆ ಮತ್ತು ಮೂರನೇ ಬೆಳೆಗೆ 70-70-70 ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಗೊಬ್ಬರವನ್ನು ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ ಒದಗಿಸಬೇಕಾಗ್ತದೆ. ಈಗ ನಾವು ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಕೊಡಬೇಕಾದರೆ ಸಂಯುಕ್ತ ಗೊಬ್ಬರಗಳಿಗಿನ್ನ ನೇರ ಗೊಬ್ಬರ ಬಹಳಷ್ಟು ಒಳ್ಳೆಯದು. ಏನಕ್ಕೆ ಅಂತಂದಪ್ಪ ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳು ಭೂಮಿಗೆ ನೇರವಾಗಿ ಸಿಗ್ತದೆ, ಅದಲ್ಲದೇ ಹೆಚ್ಚಿನ ಪ್ರಮಾಣದಲ್ಲಿ ಇದಿರುತ್ತೆ. ಹಾಗಾಗಿ ನಾವು ಮಣ್ಣಿಗೆ ಸೇರಿಸುವಾಗ ಯಾವುದೇ ರೀತಿಯ ಒಂದು ಅಡೆತಡೆ ಇಲ್ಲದೆ ನಾವು ಸಮರ್ಪಕವಾಗಿ ಬೇರಿನ ಒಂದು ಇದರಲ್ಲೇ ನಾವು ಗೊಬ್ಬರನ ಕೊಡಬಹುದಾಗಿದೆ. ರಾಸಾಯನಿಕ ಗೊಬ್ಬರ ಕೊಡಬೇಕಾದ್ರೆ ಕೆಲವು ಮುನ್ನೆಚ್ಚರಿಕೆಗಳನ್ನು ಅನುಸರ್ತಕ್ಕಂಥದ್ದು ಬಹಳಷ್ಟು ಮುಖ್ಯ. ಮಣ್ಣಿನಲ್ಲಿ ತೇವಾಂಶ ಇರಲೇಬೇಕು. ಮಣ್ಣಿನಲ್ಲಿ ಗೊಬ್ಬರವನ್ನು ಹಾಕಿ ಮಣ್ಣನ್ನು ಸ್ವಲ್ಪ ಡಿಸ್ಟರ್ಬ್ ಮಾಡಿ ಆ ಮಣ್ಣಿನಲ್ಲಿ ಹಾಕಿ ಮತ್ತೆ ಮಣ್ಣಿನಿಂದ ಮುಚ್ಚಬೇಕು. ಕೆಲವು ಸಂದರ್ಭದಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶ ಕಮ್ಮಿ ಇದ್ದ ಸಂದರ್ಭದಲ್ಲಿ ರಸಗೊಬ್ಬರ ಕೊಟ್ಟಾಗ ನೀರಾವರಿಯನ್ನು ಕೊಟ್ಟು ಮಣ್ಣಿನಲ್ಲಿ ತೇವಾಂಶ ಇರೋ ರೀತಿಯಲ್ಲೇ ನೋಡ್ಕೋಬೇಕು ನಾವು. ಈ ರೀತಿ ಮಾಡೋದರಿಂದ ನಾವು ಒದಗಿಸತಕ್ಕಂತಹ ರಾಸಾಯನಿಕ ಗೊಬ್ಬರಗಳು ಸಮರ್ಪಕವಾಗಿ ಹಿಪ್ಪುನೇರಳೆಗೆ ದೊರೆತು ಪೋಷಕಾಂಶಗಳು ಎಲೆಗಳಲ್ಲಿರ್ತಕ್ಕಂಥ ಪೋಷಕಾಂಶಗಳು ಜಾಸ್ತಿಯಾಗಿ ಎಲೆಗಳು ದಷ್ಟಪುಷ್ಟವಾಗಿ ಬೆಳೆದು ಆರೋಗ್ಯಕರವಾಗಿ ಬೆಳೆದು ಉತ್ತಮ ಗುಣಮಟ್ಟದ ಎಲೆಗಳನ್ನು ರೇಷ್ಮೆ ಹುಳುಗಳಿಗೆ ಉತ್ಪಾದಿಸಿದಂತಾಗ್ತದೆ ಅಂತಕ್ಕಂಥದ್ದು ನಾವು ಮನಗಾಣಬೇಕು. ಇದಕ್ಕೆ ಬಂತು ಅಂತಂದಪ್ಪ ಅಂದರೆ ಎರಡು ರೀತಿಯ ಜೈವಿಕ ಗೊಬ್ಬರಗಳಿದ್ದಾವೆ. ಒಂದು ಸಾರಜನಕ ಸ್ಥಿರೀಕರಣ ಮಾಡ್ತಕ್ಕಂತಹ ಜೈವಿಕ ಗೊಬ್ಬರ, ಇನ್ನೊಂದು ರಂಜಕ ಕರಗಿಸ್ತಕ್ಕಂತಹ ಜೈವಿಕ ಗೊಬ್ಬರ. ಸಾರಜನಕ ಸ್ಥಿರೀಕರಣ ಮಾಡ್ತಕ್ಕಂತಹದ್ದು ವಾತಾವರಣದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾರಜನಕ ಲಭ್ಯವಿದ್ದು ಹಿಪ್ಪು ನೇರಳೆ ಇದನ್ನು ಬಳಸ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅಸ್ಟೋಬ್ಯಾಕ್ಟರ್ ಮತ್ತು ಅಜೋಸ್ಪಿರ್ಲಮ್ ಅಂತಕ್ಕಂತಹ ಏಕಾಣುಜೀವಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇವುಗಳನ್ನು ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ 20 kg, ಪ್ರತಿ ಬೆಳೆಗೆ 4 kg ಬಳಸಿದ್ದೇ ಆದಲ್ಲಿ ವಾತಾವರಣದಲ್ಲಿರ್ತಕ್ಕಂತಹ ಸಾರಜನಕವನ್ನು ಹೀರಿ ಹಿಪ್ಪು ನೇರಳೆ ಬೇರುಗಳ ಒಂದು ಜಾಗದಲ್ಲಿ ಇದನ್ನು ಸಾರಜನಕನ ಸ್ಥಿರೀಕರಿಸ್ತದೆ. ಈ ರೀತಿ ಹಿಪ್ಪು ನೇರಳೆಗೆ ಸಾರಜನಕದ ಒಂದು ಕೊರತೆ ಇಲ್ಲದೇ ರೀತಿಯಲ್ಲಿ ನೋಡಿಕೊಳ್ಳುತ್ತೆ. ಈಗ ದಿನೇ ದಿನೇ ಬೆಲೆ ಏರಿಕೆ ಜಾಸ್ತಿಯೇ ಆಗ್ತಾ ಇದೆ ಈ ಗೊಬ್ಬರಗಳ ಮೇಲೆ. ಆಮೇಲೆ ಗೊಬ್ಬರ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇಲ್ಲ, ಬೇರೆ ಕಡೆಯಿಂದ ನಾವು ತರಿಸ್ಕೋತಾ ಇದ್ದೀವಿ, ಬಹಳಷ್ಟು ವಿದೇಶಿ ವಿನಿಮಯವನ್ನು ಖರ್ಚು ಮಾಡ್ತಾ ಇದ್ದೀವಿ ಇದರ ಮೇಲೆ. ಈ ರೀತಿ ಜೈವಿಕ ಗೊಬ್ಬರ ಬಳಕೆ ಮಾಡೋದರಿಂದ ಸಾಕಷ್ಟು ಪ್ರಮಾಣದಲ್ಲಿ ವಿದೇಶಿ ವಿನಿಮಯವನ್ನು ನಾವು ಉಳಿಸ್ಬೋದು. ಅದಲ್ಲದೆ ಇದು ಪರಿಸರ ಸ್ನೇಹಿ. ಈ ರೀತಿ ಬಳಸೋದರಿಂದ ಒಂದು 25-30% ಸಾರಜನಕದ ಅವಲಂಬನೆ ಕಮ್ಮಿ ಮಾಡ್ಬೋದು. ಅದೇ ತರನಾಗಿ ರಂಜಕವನ್ನು ಕರಗಿಸ್ತಕ್ಕಂತಹ ಗೊಬ್ಬರ ಇದನ್ನು ಬಳಕೆ ಮಾಡೋದ್ರಿಂದ ಸಿರಿಫಾಸ್ ಅಂತ ಹೇಳ್ತೀವಿ, ಇದನ್ನು ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂತಂತಂದರೆ ಭೂಮಿಯಲ್ಲಿ ಇರ್ತಕ್ಕಂತಹ ರಂಜಕವನ್ನು ಕರಗಿಸಿ ಇದು ಹಿಪ್ಪು ನೇರಳೆ ಬೇರುಗಳಿಗೆ ಒದಗಿಸ್ತದೆ. ಈಗ ನಾವು ಸಿಂಗಲ್ ಸೂಪರ್ ಫಾಸ್ಫೇಟು, ಟ್ರಿಪಲ್ ಸೂಪರ್ ಫಾಸ್ಫೇಟು ರಂಜಕವನ್ನು ನೇರಳೆಗೆ ಕೊಡಲು ಬಳಸ್ತಕ್ಕಂತಹ ಗೊಬ್ಬರ ರಾಸಾಯನಿಕ ಗೊಬ್ಬರಗಳು ಯಾವುದೇ ಪ್ರಮಾಣದಲ್ಲಿ ನಾವು ಗೊಬ್ಬರ ಹಾಕಿದ್ರೂ ಸಹಿತ ಮಣ್ಣಿನಲ್ಲಿ ಸ್ಥಿರೀಕರಣ ಆಗೋಗ್ತದೆ. ಈ ಸ್ಥಿರೀಕರಣ ಆಯಿತು ಅಂತಂದಪ್ಪ ಅಂದರೆ ಹಿಪ್ಪು ನೇರಳೆ ಬೇರುಗಳಿಗೆ ಲಭ್ಯತೆ ಇರೋದಿಲ್ಲ. ಇದನ್ನು ಬಳಸೋದ್ರಿಂದ ಸಿರಿಫಾಸ್ ಅನ್ನೋದನ್ನು ಬಳಸೋದ್ರಿಂದ ಫಾಸ್ಫರಸ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ಇದನ್ನು ಬಳಸೋದ್ರಿಂದ ರಂಜಕವನ್ನು ಕರಗಿಸಿ ಬೇರುಗಳಿಗೆ ಒದಗಿಸ್ತಕ್ಕಂತಹ ಒಂದು ಇದು ಏಕಾಣುಜೀವಿ. ಇದನ್ನು ಬಳಕೆ ಮಾಡೋದರಿಂದ ಪ್ರತಿ ಒಂದು ಹೆಕ್ಟರ್ ಪ್ರದೇಶಕ್ಕೆ 25 kg ಬಳಕೆ ಮಾಡಬೇಕಾಗ್ತದೆ. ಪ್ರತಿ ಬೆಳೆಗೂ ಉಪಯೋಗ ಮಾಡಬೇಕಾಗುತ್ತೆ ಇದು 5 kg ಅಂತೆ. ಈ ರೀತಿ ಉಪಯೋಗ ಮಾಡೋದರಿಂದ 25-30% ರಂಜಕದ ಒಂದು ರಸಗೊಬ್ಬರದ ಪ್ರಮಾಣವನ್ನು ಕಮ್ಮಿ ಮಾಡಿ ವಿದೇಶಿ ವಿನಿಮಯ ಆಗಲಿ ಅಥವಾ ಖರ್ಚನ್ನಾಗಲಿ ಉಳಿಸ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ರೈತರು ರೇಷ್ಮೆ ಕೃಷಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಕೇಳಿ ತಮ್ಮ ಅನುಮಾನಗಳನ್ನು ಬಗೆಹರಿಸ್ಕೊಳ್ಬೋದು. ನನ್ನ ದೂರವಾಣಿ ಸಂಖ್ಯೆ ಈ ರೀತಿ ಇದೆ, 9448973595. ಇದುವರೆಗೆ ಹಿಪ್ಪು ನೇರಳೆ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಜೆ ಅಶೋಕ್ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಗರಿಷ್ಠ ಮತ್ತು ಕನಿಷ್ಠ ದೊರೆ ಈ ರೀತಿ ಇದೆ. ಮಾನವಿ ಮಾರುಕಟ್ಟೆಯ ಬೆಲೆ ಇಂದಿನ ಭತ್ತ ಹೊಸ ಸೋನು ಮಸರಿ ಕನಿಷ್ಠ ಬೆಲೆ 1400-1835 ರೂಪಾಯಿಗಳು, ಭತ್ತ ಹಳೆ ಸೋನು ಮಸರಿ 2000-2010 ರೂಪಾಯಿಗಳು. ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ ಈರುಳ್ಳಿ ಬೆಲೆ ಪ್ರತಿ ಕ್ವಿಂಟಲ್ಗೆ 390-1701 ರೂಪಾಯಿಗಳು. ಅದೇ ರೀತಿ ಲಿಂಗಸೂರು ತಾಲೂಕಿನ ಪೇಟೆ ಧಾರಣೆ ಸಜ್ಜೆ 1700-2200 ರೂಪಾಯಿಗಳು, ಕಡಲೆಕಾಳು 4600-5000 ರೂಪಾಯಿಗಳು, ನೆಲಗಡಲೆ 5590-6500 ರೂಪಾಯಿಗಳು, ತೊಗರಿ 5400-5950 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದ್ರಿ. ಈಗ ಕೇಳಿ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳುವ ಸಮಯ ಇದಲ್ಲ, ಬನ್ನಿ ಹಾಗಾದರೆ ಕೇಳೋಣ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಹಿಂಗಾರು ಬೆಳೆ ಕಟಾವಾದ ಕೂಡಲೇ ರೈತ ಬಾಂಧವರು ಮಾಗಿ ಉಳುಮೆಯನ್ನು ಮಾಡಬೇಕು. ಇದರಿಂದ ಮಣ್ಣಿನಲ್ಲಿ ಕೋಶ ವ್ಯವಸ್ಥೆಯಲ್ಲಿರುವ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿ ಹೆಚ್ಚುತ್ತದೆ. ಇನ್ನು ರೈತ ಬಾಂಧವರು ಗಮನಿಸಬೇಕು, ನೀರಾವರಿ ಸೌಲಭ್ಯವಿದ್ದಲ್ಲಿ ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಅಧಿಕ ಲಾಭವನ್ನು ಪಡೆಯಬಹುದು. ಬೇಸಿಗೆ ಹೆಚ್ಚಾಗುವುದರಿಂದ ಈ ಹಣ್ಣಿನ ಬೆಳೆಗೆ ಹೆಚ್ಚಿನ ಬೇಡಿಕೆ ಆಗ್ತದೆ.

प्रीमियम के तौर पर दिए लेकिन उन्हें मुआवजे के तौर पर 1,00,000 करोड़ रूपए से ज्यादा मिले। प्रतिकूल हवामान नष्ट समय पीएमएफबीवाई योजन रैतर के आर्थिक भद्रते अनुमतिसुत्तदे। प्रधानमंत्री फसल बीमा योजना कृषि मत्तु रैतर कल्याण सचिवालय भारत सरकार। ರೈತ ಬಂಧು ಮತ್ತು ಪೌಷ್ಟಿಕ ಕೈತೋಟ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ವಿಷಯ ಪೌಷ್ಟಿಕ ಕೈತೋಟ ಯೋಜನೆ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸಹಾಯ ಸೌಲಭ್ಯಗಳು ಕುರಿತು ತೋಟಗಾರಿಕೆ ಇಲಾಖೆಯ ಹಿರಿಯ ನಿರ್ದೇಶಕರಾದ ಶ್ರೀ ಮಹೇಶ್ ಅವರೊಂದಿಗೆ ಸಂದರ್ಶನ. ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ರಾಯಚೂರು. ಆಕಾಶವಾಣಿ ರಾಯಚೂರು ಕೇಂದ್ರ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ರೈತ ಬಂಧು ಅಭಿಯಾನ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ರಾಯಚೂರು. ಇಂದಿನ ವಿಷಯ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ತೋಟಗಾರಿಕೆ ಇಲಾಖೆಯಿಂದ ಪೌಷ್ಟಿಕ ತೋಟ ಯೋಜನೆಗೆ ಸಿಗುವ ಸಹಾಯ ಸೌಲಭ್ಯಗಳು ಕುರಿತು ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಮಹೇಶ್ ಅವರೊಂದಿಗೆ ಸಂದರ್ಶನ. ಕೇಳುಗರಿಗೆ ನಮಸ್ಕಾರ. ಕೇಳುಗರ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಪೌಷ್ಟಿಕ ತೋಟ ಅಂತಕ್ಕಂಥ ಒಂದು ಯೋಜನೆ ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನ ಆಗ್ತಾ ಇದೆ. ಏನಿದು ಪೌಷ್ಟಿಕ ತೋಟ, ಯಾವ ರೀತಿ ಯೋಜನೆಯಲ್ಲಿ ಭಾಗವಹಿಸುವುದು, ನಮ್ಮ ಸಾರ್ವಜನಿಕರು ಏನೇನು ಒಂದು ಸೌಲಭ್ಯಗಳು ಸಿಗುತ್ತವೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ತಾಲೂಕಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದಂಥ ಮಹೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಮಹೇಶ್ ಅವರು. ನಮಸ್ಕಾರ ಸರ್. ಹೇಳಿ, ಏನಿದು ಪೌಷ್ಟಿಕ ತೋಟ ಅಂತಕ್ಕಂಥದ್ದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಪ್ರಾರಂಭವಾಗಿದೆ, ಏನಿದೆ ಹೇಳಿ ಸ್ವಲ್ಪ. ಪೌಷ್ಟಿಕ ಅಂದ್ರೆ ನ್ಯೂಟ್ರಿಷನಲ್ ಗಾರ್ಡನ್ ಅಂತ ನಾವು ಇದಕ್ಕೆ ಕರಿತೀವಿ ಸರ್. ಅಂದ್ರೆ ಪೌಷ್ಟಿಕ ತೋಟ ಎಂಬ ಈ ಒಂದು ಕಾನ್ಸೆಪ್ಟ್ ಮೊದಲಿಂದ ಕೂಡ ಎಲ್ಲಾ ಶಾಲೆಗಳಲ್ಲಿರ್ಬೋದು ಅಥವಾ ತಮ್ಮ ಮನೆಯಲ್ಲಿ ಲಭ್ಯ ಇರತಕ್ಕಂಥ ಜಾಗಗಳಲ್ಲಿ ಆಗ್ಲೇ ತೋಟಗಳನ್ನ ಮಾಡ್ಕೊಂತ ಇದ್ರು. ಇದಕ್ಕೊಂದು ರೂಪರೇಷೆಗಳು ಕೊಟ್ಟು ಸರ್ಕಾರ ಇದನ್ನ ನಾವು ಒಂದು ಯಾವುದೋ ಒಂದು ಯೋಜನೆಯಲ್ಲಿ ನಾವು ಅನುಷ್ಠಾನ ಮಾಡಿದ್ರೆ ರೈತರಿಗಿರ್ಬೋದು ಅಥವಾ ಈ ನಮ್ಮ ಸರ್ಕಾರಿ ಜಾಗಗಳು, ಶಾಲೆ, ಹಾಸ್ಟೆಲ್ಸ್, ಸರ್ಕಾರಿ ಆಸ್ಪತ್ರೆಗಳು, ಅಂಗನವಾಡಿ ಕೇಂದ್ರಗಳು, ಇಲ್ಲಿ ಯಾವ ನಮ್ಮ ಒಂದು ಜಾಗಗಳಿದೆ ಅದನ್ನ ನಾವು ಹೆಂಗೆ ಎಫಿಷಿಯಂಟ್ ಆಗಿ ಯುಟಿಲೈಸ್ ಮಾಡಬಹುದು ಇದ್ರ ಬಗ್ಗೆ ಅಂತೇಳಿ ಯೋಚನೆ ಮಾಡಿ 16/7/2021 ಆಯುಕ್ತಾಲಯ, ಈ ಅಂದ್ರೆ ನಮ್ಮ RDPR ಡಿಪಾರ್ಟ್ಮೆಂಟ್ ನರೇಗಾ ಒಂದು ಕೋಶದಿಂದ ಒಂದು ಸರ್ಕ್ಯುಲರ್ ನ ರಿಲೀಸ್ ಮಾಡ್ತಾರೆ ಸರ್. ಅದರಲ್ಲಿ ಒಂದು 2 ಕಮಿಟಿ ಮಾಡ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಒಂದು ಕಮಿಟಿ, ಆಮೇಲೆ ತಾಲೂಕಾ ಮಟ್ಟದಲ್ಲಿ ಒಂದು ಕಮಿಟಿ. ಜಿಲ್ಲಾ ಮಟ್ಟದಲ್ಲಿ ಕಮಿಟಿಯಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಅವರ ಅಧ್ಯಕ್ಷರು ಇರ್ತಾರೆ, ಉಪ ಕಾರ್ಯದರ್ಶಿಗಳು, ಜಿಲ್ಲಾ ಪಂಚಾಯತ್ ಅಥವಾ ಯೋಜನಾ ನಿರ್ದೇಶಕರು ಸದಸ್ಯರು, DDPI, ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು, ಜಿಲ್ಲಾ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಇಲಾಖೆ, ಆಮೇಲೆ ಇದಕ್ಕೆ ಸದಸ್ಯ ಕಾರ್ಯದರ್ಶಿಯಾಗಿ ತೋಟಗಾರಿಕೆ ಉಪನಿರ್ದೇಶಕರು ಇರ್ತಾರೆ. ಜಿಲ್ಲಾ ಮಟ್ಟದಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ ಸರ್. ಅದೇ ರೀತಿ ತಾಲೂಕಾ ಮಟ್ಟದಲ್ಲಿ ಕೂಡ ಒಂದು ಸಮಿತಿಯನ್ನು ಮಾಡ್ತಾರೆ. ಅದರಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕ್ ಪಂಚಾಯತ್ ಅವರ ಅಧ್ಯಕ್ಷರಿರ್ತಾರೆ, BO, ಆಮೇಲೆ CDPO, ಆಮೇಲೆ THO, ಅದೇ ರೀತಿ ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತು ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತ ಇಲಾಖೆ ಅಧಿಕಾರಿಗಳು, ಸಹಾಯಕ ನಿರ್ದೇಶಕರು, ಗ್ರಾಮೀಣ ಉದ್ಯೋಗ ಖಾತ್ರಿ ಅವರು ಸದಸ್ಯರಿರ್ತಾರೆ, ಮತ್ತು ಸದಸ್ಯ ಕಾರ್ಯದರ್ಶಿಯಾಗಿ ರೇಸಾಯಕ ತೋಟಗಾರಿಕೆ ನಿರ್ದೇಶ. ಇದು ಈ ಒಂದು ಕಮಿಟಿ ಮಾಡೋ ಉದ್ದೇಶ ಏನಂತಂದ್ರೆ ಎಲ್ಲ ಇಲಾಖೆಗಳ ಒಂದು ಒಗ್ಗೂಡಿಸಿಕೆಯಿಂದ ಸೇರಿಕೊಂಡು ನಾವು ಏನು ಈಗಾಗಲೇ ಇವೆಲ್ಲ ಇಲಾಖೆಗಳು ಏನು ಸದಸ್ಯರಿದ್ದಾರೆ ಇವೆಲ್ಲ ಸರ್ಕಾರಿ ಒಂದು ಕಚೇರಿಗಳು ಅಥವಾ ಸರ್ಕಾರಿ ಜಾಗಗಳು ಎಲ್ಲ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇರ್ತವೆ. ಸೊ ಇಲ್ಲಿ ನಾವು ಅನುಷ್ಠಾನ ಮಾಡಬೇಕಂತಂದ್ರೆ ಎಲ್ಲ ಇಲಾಖೆಗಳ ಒಂದು ಸಹಕಾರ ಬೇಕು. ಸೊ ಅದಕ್ಕೆ ಅನುಷ್ಠಾನ ಇಲಾಖೆಯನ್ನು ತೋಟಗಾರಿಕೆ ಇಲಾಖೆಯಾಗಿ ಮಾಡ್ತಾರೆ ಸರ್. ಸೊ ಮಾಡಿ ಇದರ ಒಂದು 4 ಉದ್ದೇಶಗಳನ್ನ ಇಟ್ಕೊಂಡು ಮಾಡ್ತಾರೆ. ಒಂದನೇದ್ದು ಅಕ್ಷರ ದಾಸೋಹಕ್ಕೆ ಈಗೇನು ಪೂರಕವಾಗಿರತಕ್ಕಂಥ ತರಕಾರಿ ಮತ್ತು ಸೊಪ್ಪುಗಳನ್ನ ಒದಗಿಸುವುದು, ಶಾಲಾ ಮಕ್ಕಳಲ್ಲಿ ಅಪೌಷ್ಟಿಕತೆ ಕಡಿಮೆ ಮಾಡಬಹುದು, ಅದೇ ರೀತಿ ಮಕ್ಕಳು ತರಕಾರಿ ಮತ್ತು ಔಷಧ ಬೆಳೆಗಳ ಬಗ್ಗೆ ಪಠ್ಯೇತರ ಚಟುವಟಿಕೆ ಅಂದರೆ ನಾವು ಈ ಸಿಲೆಬಸ್ ಬಿಟ್ಟು ಪಠ್ಯೇತರ ಚಟುವಟಿಕೆ ಪ್ರಾಯೋಗಿಕವಾಗಿ ತರಬೇತಿಗೆ ಉತ್ತೇಜಿಸುವುದು ಹಾಗೂ ಶಾಲಾ ಆವರಣದಲ್ಲಿ ಸುಂದರವಾದ ವಾತಾವರಣ ನಿರ್ಮಿಸುವುದು, ಈ ಒಂದು 4 ಉದ್ದೇಶಗಳನ್ನ ಇಟ್ಟುಕೊಂಡು ಇದನ್ನ ಒಂದು ಸರ್ಕ್ಯುಲರ್ನ ಇಶ್ಯೂ ಮಾಡಿ ಇದೇ ರೀತಿ ಅನುಷ್ಠಾನ ಮಾಡೋಕ್ಕೆ ನಮಗೆ ಒಂದು ಗುರಿನ ನಿಗದಿಪಡಿಸ್ತಾರೆ ಸರ್. ಅಂದರೆ ಅದರಲ್ಲಿ ವೈಯಕ್ತಿಕನೂ ಬರ್ತವೆ ಮತ್ತು ಸಾಮೂಹಿಕ ಕಾಮಗಾರಿಗಳು 2 ಬರುತ್ತೆ. ಸಾಮೂಹಿಕ ಕಾರ್ಯಗಳು ನಮ್ಮ ಜಿಲ್ಲೆಗೆ 308 ಕೊಟ್ಟಿರ್ತಾರೆ ಸರ್. 7 ತಾಲೂಕಿನ ಒಳಗೊಂಡ್ರೆ ನಮ್ಮ ತಾಲೂಕಿಗೆ ಪ್ರತಿ ತಾಲೂಕಿಗೆ ಅರೌಂಡ್ 44-45 ಟಾರ್ಗೆಟು ಈ ನ್ಯೂಟ್ರಿಷನಲ್ ಗಾರ್ಡನ್ನು ಸರ್ಕಾರಿ ಜಾಗಗಳಲ್ಲಿ, ಅದೇ ರೀತಿ 3,500 ಟೋಟಲ್ ಜಿಲ್ಲೆಗೆ ಕೊಟ್ಟಿರ್ತಾರೆ ಸರ್ ವೈಯಕ್ತಿಕ. ವೈಯಕ್ತಿಕ ನಾವು ಈ ಸರ್ ಏನ್ ಮಾಡಿದ್ವಿ, ಇದು ಲೇಟ್ ಆಗಿ ಆಗಸ್ಟ್ 15 ರಿಂದ ಅಕ್ಟೋಬರ್ 15 ರೊಳಗೆ ಇದನ್ನ ನಾವು ಯಾವ ರೀತಿ ರೈತ ಬಂದು ಅಭಿಯಾನ ಮಾಡಿದ್ರು, ಇದೇ ರೀತಿ ಪೌಷ್ಟಿಕ ತೋಟ ಅಭಿಯಾನ ಅಂತ ಕೂಡ ನಾವು ಆ ಒಂದು ಪೀರಿಯಡ್ ಅಲ್ಲಿ ಮಾಡಿದ್ವಿ. ಸೊ ಅದರಲ್ಲಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ರಾಯಚೂರು ತಾಲೂಕಿಗೆ ನಮಗೆ 44 ನಮಗೆ ಗುರಿ ಇತ್ತು ಸರ್. ಅದರಲ್ಲಿ 35 ಶಾಲೆಗಳು, ಶಾಲೆ, ಹಾಸ್ಟೆಲ್ಸ್, ಇವನ್ ಸರ್ಕಾರಿ ಆಸ್ಪತ್ರೆ, ಆಮೇಲೆ ಅಂಗನವಾಡಿಗಳಲ್ಲಿ ಕೆಲವು ಕಡೆ ಜಾಗ ಇರಲ್ಲ, ಆದರೂ ಒಂದು ಎರಡು ಅಂಗನವಾಡಿ ಕೂಡ ಅದರಲ್ಲಿ ಕವರ್ ಮಾಡಿದ್ವಿ ಸರ್. ಇದರಲ್ಲಿ ನಮ್ಮ ಇಲಾಖೆಯಿಂದ ಒಂದು ಒಂದು ಗೈಡ್ಲೈನ್ಸ್ ಅನ್ನ ಇಶ್ಯೂ ಮಾಡ್ತಾರೆ ಸರ್, ಅಂದ್ರೆ ಯಾವ್ಯಾವ ಸೈಜ್ ಇರಬೇಕು ಅಂತ ಕಮ್ಯುನಿಟಿ ನಾನು ಹೇಳ್ತಾ ಇದ್ದೀನಿ. ಒಂದೇದ್ದು ಸರ್, ಒಂದು ಗುಂಟೆ, ಎರಡೂವರೆ ಗುಂಟೆ, 5 ಗುಂಟೆ, 10 ಗುಂಟೆ, ಅಂದ್ರೆ ಆ ಒಂದು ಕಚೇರಿಯ ಒಂದು ಆವರಣದಲ್ಲಿ ಯಾವ ಜಾಗ ಒಂದಿದೆ ಅದರ ಅನುಗುಣವಾಗಿ ನೀವು ಇದನ್ನ ಅನುಷ್ಠಾನ ಮಾಡಬಹುದು. ಅಂದ್ರೆ ಆ ಜಾಗದಲ್ಲಿ ಒಂದು ಯೂನಿಟ್ ಕಾಸ್ಟ್ ಅನ್ನ ಫಿಕ್ಸ್ ಮಾಡ್ತಾರೆ ಸರ್, ಅದಕ್ಕೆ ಎಸ್ಟಿಮೇಟ್ ಕೂಡ ಮಾಡ್ತಾರೆ. ನೀವು ಅದೇ ನೀವು ಒಂದು ಗುಂಟೆಗೆ ತಗೊಂಡ್ರೆ ಟೋಟಲ್ 6,872 ರೂಪಾಯಿ ನಾವು ಕೊಡಬಹುದು ಸರ್. ಒಂದು ಗುಂಟೆಯಲ್ಲಿ ಪೌಷ್ಟಿಕ ತೋಟ ಪೌಷ್ಟಿಕ ಮಾಡಿದ್ರೆ ಅದರಲ್ಲಿ 4,752 ರೂಪಾಯಿ ಲೇಬರ್ದು, 2,120 ಮೆಟೀರಿಯಲ್ ಪೇಮೆಂಟ್ ಕೊಡಬಹುದು ಸರ್. ಅದೇ ರೀತಿ ನಾವು ಎರಡೂವರೆ ಗುಂಟೆ ಮಾಡಿದ್ರೆ ಟೋಟಲ್ 14,160 ರೂಪಾಯಿ ಕೊಡಬೇಕು, 9,700, 4,400. ಅದೇ ರೀತಿ 500 ಸ್ಕ್ವೇರ್ ಮೀಟರ್ ಅಲ್ಲಿ ಮಾಡಿದ್ರೆ 20,183 ರೂಪಾಯಿ ನಾವು ಇದರಲ್ಲಿ ನರೇಗಾದಲ್ಲಿ ಕೊಡಬಹುದು. 13,692, 6,491 ಮೆಟೀರಿಯಲ್ ಪೇಮೆಂಟ್. ಅದೇ ರೀತಿ 1,000 ಸ್ಕ್ವೇರ್ ಮೀಟರ್ ಅಂದ್ರೆ 10 ಗುಂಟೆಯಲ್ಲಿ ನಾವು ಮಾಡಿದ್ರೆ 33,800 ರೂಪಾಯಿ ಕೊಡಬಹುದು ಸರ್. 22,700, 11,056 ಲೇಬರ್ ಪೇಮೆಂಟ್. ಸೊ ಇದು ಒಂದು ನಿರ್ದಿಷ್ಟವಾದ ಒಂದು ಪಕ್ಕ ಒಂದು ಇಂಥ ಗಿಡಗಳು ಇಂಥವೇ ಹಚ್ಚಬೇಕಂತಿಲ್ಲ ಸರ್. ಈಗ ಅಲ್ಲಿ ನಮಗೆ ಮೇನ್ ನಮಗೆ ಡೈಲಿ ನಾವು ಅಲ್ಲಿ ಮಧ್ಯಾಹ್ನದ ಊಟದ್ದೇನು ಮಾಡಿಸ್ತೀವಲ್ಲ ಸರ್, ಅಲ್ಲಿಗೆ ನಮಗೆ ಕೆಲವು ಸೊಪ್ಪು ತರಕಾರಿಗಳು ಬೇಕಾಗ್ತವೆ, ನಾವು ರೆಗ್ಯುಲರ್ ಆಗಿ ಯೂಸ್ ಆಗೋದು ನುಗ್ಗೆ, ಕರಿಬೇವು. ಸೊ ಇವೆರಡು ಮಾತ್ರ ಕಂಪಲ್ಸರಿ ಹಾಕ್ಸ್ಬೇಕು ಸರ್. ಅಂದ್ರೆ ಒಂದೊಂದು ಸೈಜ್ಗೆ ಒಂದೊಂದು ರೀತಿ ಸರ್, ಅಂದ್ರೆ ಒಂದು 20 ಗಿಡದಿಂದ ಹಿಡ್ಕೊಂಡು 50 ಗಿಡ ಒಳಗೂ ನಾವು ಹಚ್ಚಬಹುದು ಅದನ್ನ. ಸೊ ಅದು ಒಂದು ಪ್ಲಾನ್ ಮಾಡಿಕೊಂಡು ಸುತ್ತಲು ಇವು ಇವೆಲ್ಲ ನಾವು ಇವಕ್ಕೇನಂತೀವಿ ಸರ್, ಪೆರಿನಿಯಲ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ನುಗ್ಗೆ ಇರ್ಬೋದು, ಕರಿಬೇವು ಇರ್ಬೋದು. ಅದೇ ರೀತಿ ಈ ಗಿಡ್ಡ ತಳಿ ತೆಂಗು ಬರ್ತಾವ ಸರ್, ತೆಂಗು ಗಿಡ್ಡ ತಳಿ ಡಾರ್ಫ್ ವೆರೈಟೀಸ್ ಬರ್ತವೆ, ಆ ತೆಂಗಿನ ಸಸಿ ಕೂಡ ಹಚ್ಬೋದು. ಬಟ್ ನಮ್ಮಲ್ಲಿ ಗಿಡ್ಡ ತಳಿಗಳು ಇರಲಿಲ್ಲ, ನಮ್ಮ ತಾಲೂಕಿನಲ್ಲೆಲ್ಲ ನಾವು ದೊಡ್ಡ ತೆಂಗಿನ ಗಿಡಗಳನ್ನೇ ಹಚ್ಚಿದ್ವಿ. ಅದೇ ರೀತಿ ಬಾಳೆ ಹಚ್ಬೋದು ಸರ್, ಆಮೇಲೆ ನಿಂಬೆ. ರೆಗ್ಯುಲರ್ ಆಗಿ ನಮ್ಮ ಏನು ಡೈಲಿ ಅಡಿಗೆಗೆ ಏನು ಯೂಸ್ ಆಗ್ತವೆ, ಸೊ ಯಾವ ಹೈಲಿ ನ್ಯೂಟ್ರಿಷನಲ್ ಆಮೇಲೆ ರೆಗ್ಯುಲರ್ ಆಗಿ ಯೂಸ್ ಆಗೋ ಯಾವ್ದಾವ ಆ ವೆಜಿಟೇಬಲ್ಸ್ ನಾವು ಆಯ್ಕೆ ಮಾಡಿಕೊಂಡು ಇವನ್ನೆಲ್ಲ ಸುತ್ತಲೂ ಹಾಕ್ಬೇಕು ಸರ್. ಸೆಂಟ್ರಲ್ಲಿ ಮಾತ್ರ ತಾಜಾ ತರಕಾರಿಗಳು ಅಂತ ಹೇಳ್ತೀವಿ, ಲೀಫಿ ವೆಜಿಟೇಬಲ್ಸ್. ಸೊ ಇದರಲ್ಲಿ ನಮ್ಗೆ ಕೊತ್ತಂಬರಿ ಇರ್ಬೋದು, ಮೆಂತೆ ಇರ್ಬೋದು. ಮೆಂತೆ ಇದು ಆಕ್ಚುಲಿ ಬಹುವಾರ್ಷಿಕ ಬೆಳೆಗಳ ಅಲ್ಲದಕ್ಕೆ ಕಾರಣ ಇದನ್ನ ನಾವು ಆ ಒಂದು ಸಂಸ್ಥೆ, ಈಗ ಫಾರ್ ಎಕ್ಸಾಂಪಲ್ ನಾವು ಸ್ಕೂಲಲ್ಲಿ ನಾವು ಅನುಷ್ಠಾನ ಮಾಡಿದ್ರೆ ಈ ಗಿಡಗಳೆಲ್ಲ ನಾವು ಹಚ್ಚಿ ನಾವೆಲ್ಲ ಕೊಡ್ತೀವಿ. ವೆಜಿಟೇಬಲ್ ಸೀಡ್ಸ್ ಕೂಡ ನಾವು ಪ್ರೊವಿಷನ್ ಮಾಡಿ ಕೊಟ್ಟಿದ್ವಿ, ಅದ್ರಲ್ಲಿ ಪ್ರೊವಿಷನ್ ಇರಲಿಲ್ಲ, ಆ ಸಂಬಂಧಪಟ್ಟ ಸಂಸ್ಥೆನೇ ಬರೆಸ್ಕೊಂಡು ಅದನ್ನ ಹಾಕ್ಬೇಕಂತಿದೆ ಸರ್. ಈಗ ಹೆಡ್ ಮಾಸ್ಟರ್ ಆ ಬೀಜದ್ದೇನು ಒಂದು 200 ರೂಪಾಯಿದು ಒಂದು ಕಿಟ್ ಸಿಗ್ತದೆ ಸರ್, ನ್ಯೂಟ್ರಿಷನ್ ಗಾರ್ಡನ್ ಕಿಟ್. ಸೊ ಆ ಕಿಟ್ನ ಅದನ್ನ ಅವರು ತಗೊಂಡು ಸೆಂಟ್ರಲ್ ಬೀಜ ಹಾಕೊಂಡು. ಸೊ ಇದರಲ್ಲಿ ನಾವು ಈಗ 35 ಶಾಲೆಗಳಲ್ಲಿ ನಾವು ನೋಡಿದಾಗ ಒಂದು ನಮಗೆ ಒಂದು ಡ್ರಾಬ್ಯಾಕ್ ಬರ್ತದೆ ಸರ್. ಏನಾಗ್ತದ, ಅಲ್ಲಿ ಮೇಂಟೈನ್ ಮಾಡ್ತಕ್ಕಂಥ ಆ ಸಂಸ್ಥೆಯವ್ರ ಮೇಲೂ ಹೋಗ್ತದೆ. ಈಗ ನಾವು ಇದರಲ್ಲೇ ನಾವು ನೋಡಿದಾಗ ಸುಮಾರು ಒಂದು 4-5 ಶಾಲೆ ಸರ್, ಈಗ ನೀವು ಪುಚ್ಚಲ್ದಿನ್ನಿ ಅಂತ ಒಂದು ಶಾಲೆ ಇದೆ ಸರ್, ಹೋಗಿ ಪುಚ್ಚಲ್ದಿನ್ನಿ ಅವರು ಒಳ್ಳೆ ಎಚ್ ಎಮ್ ಅದ ರಾಘವೇಂದ್ರ ಅಂತೇಳಿ, ಅವ್ರು ಚೆನ್ನಾಗಿ ಮೇಂಟೈನ್ ಮಾಡಿ ಇವತ್ತಿಗೂ ಅಲ್ಲಿ ವೆಜಿಟೇಬಲ್ಸ್ ನಾವು ಯೂಸ್ ಮಾಡಕತ್ತಾರೆ. ಇವನ್ ಬೂರ್ದಿಪಾಡ್ ಸರ್, ಆಮೇಲೆ ಜಂಬಲ್ದಿನ್ನಿ, ಕೆಲವು ಶಾಲೆಗಳು ನಾವು ಮತ್ತೆ ಆಮೇಲೆ ಭೇಟಿ ಕೊಟ್ಟಾಗ. ಸೊ ಅವೆಲ್ಲ ಶಾಲೆಗಳನ್ನ ಅವರು ಚೆನ್ನಾಗಿ ಮಾಡಿಕೊಂಡು ಅದನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಸೊ ಇದನ್ನ ಅವ್ರೇನಾದ್ರೂ ಈ ಕಾರ್ಯಕ್ರಮನ ಈ ಉದ್ಯೋಗ ಖಾತ್ರಿಯಲ್ಲಿ ಮಾಡಿಕೊಂಡು ಅದನ್ನ ಅನುಷ್ಠಾನ ಮಾಡಿದ್ದಲ್ಲಿ ಈಗ ನಾವೇನು ಅಪೌಷ್ಟಿಕತೆ ಅಂತ ನಾವು ಬಹಳ ಹೇಳ್ತಾ ಇದೀವಿ. ಸೊ ಅದನ್ನ 100% ಆಗಿ ನಿವಾರಣೆನ ನಾವು ಮಾಡಬಹುದಾಗಿದೆ ಸರ್. ಅದಷ್ಟೇ. ಈಗ ವೈಯಕ್ತಿಕವಾಗಿ ಮಾಡ್ಕೊಳ್ಳುವಂತವ್ರಿಗೆ ಯಾವ ರೀತಿ ಅವಕಾಶ ಇದಾವೆ ಇಲ್ಲಿ, ಸರ್ ಏನ್ ಮಾಡಬೇಕು, ಇಲಾಖೆ ಅವ್ರನ್ನ ಸಂಪರ್ಕ ಮಾಡಬೇಕಾ, ಹೇಗೆ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಇಲ್ಲಿ, ಹೇಗೆ ಮಾಡಬಹುದು ಸರ್? ವೈಯಕ್ತಿಕ ಅಂತಂದ್ರೆ ಏನಾಗುತ್ತೆ ಸರ್, ವೈಯಕ್ತಿಕ ನಮ್ಮಲ್ಲಿ ಈ ಅನುಷ್ಠಾನ ಮಾಡಬೇಕಾದ್ರೆ ಇದರಲ್ಲಿ ನಮಗೆ ಅದರಲ್ಲಿ ಯೂನಿಟ್ ಕಾಸ್ಟ್ ಅಥವಾ ಎಸ್ಟಿಮೇಟ್ ಅಂತಿಲ್ಲ. ಸೊ ಯಾರಾದರೂ ಮುಂದೆ ಬಂದು ಒಂದು ನಮಗೆ ಈ ಪಿಟ್ ಸರ್, ನಾವು ಫಾರ್ ಎಕ್ಸಾಂಪಲ್ ರೈತರು ತಮ್ಮ ವೈಯಕ್ತಿಕವಾಗಿ ಹೊಲದಲ್ಲಿ ಹಚ್ಚಿಕೊಂಡಾಗ ಒಂದು ಪಿಟ್ಟಿಗೆ ನಾವು ಇಷ್ಟು ಯೂನಿಟ್ ಕಾಸ್ಟ್ ಅಂತ ಇರ್ತದೆ. ಸೊ ಅದೇ ರೀತಿ 5-10 ಗಿಡ ಅವ್ರ ಮನೆಯಲ್ಲಿ ಜಾಗ ಅನುಗುಣವಾಗಿ ಅವರು ಮಾಡ್ಕೋಬಹುದು ಸರ್. ಅದಕ್ಕೆ ನಾವು ಅವ್ರ ಮನೆಯಲ್ಲೇ ಸರ್ ಹೇಳ್ದಂಗೆ ಆಗಲೇ ಒಂದು 11 ಕೆಟಗರಿ ಏನು ಹೇಳಿದ್ರು ವೈಯಕ್ತಿಕ ಸೌಲಭ್ಯವನ್ನು ಕೊಡಬೇಕಾದ್ರೆ ಆ ಕೆಟಗರಿಯಲ್ಲಿ ಅವರು ಒಂದು ಅವರು ಅದನ್ನು ಫುಲ್ಫಿಲ್ ಮಾಡಬೇಕು. ಆಮೇಲೆ ಅವ್ರ ಜಾಬ್ ಕಾರ್ಡ್ಗಳು ಕೊಟ್ಟರೆ ಸುಮಾರು ಅಂದರೆ ಮಿನಿಮಮ್ 5 ಸರ್, ಮ್ಯಾಕ್ಸಿಮಮ್ 20-25-30 ಗಿಡ ಒಳಗೂ ಕೂಡ ತಮ್ಮ ಮನೆಗಳಲ್ಲಿ ಅವರು ಹಚ್ಕೋಬಹುದು ಬೇಸ್ಡ್ ಆನ್ ಜಾಗ. ಈಗ ಹೆಂಗೆ ನಮ್ಗೆ ಶಾಲೆಗಳಿಗೆ ಈ ಸಾಮೂಹಿಕ ಕಾಮಗಾರಿಗಳಿಗೆ ಎಸ್ಟಿಮೇಟ್ಸ್ ಕೊಟ್ಟಾನ ಸರ್, ಈ ಇಂಡಿವಿಜುವಲ್ಸ್ಗೆ ಇಲ್ಲ, ಇಟ್ ಡಿಪೆಂಡ್ಸ್. ಅಂದ್ರೆ ಆತ ತನಗೆ ಎಷ್ಟು ಜಾಗ ಫಿಕ್ಸ್ ಮಾಡಿಲ್ಲ, ಅದಕ್ಕೆ ಎಸ್ಟಿಮೇಟ್ ಇಲ್ಲ. ಬಟ್ ಅದರಲ್ಲೂ ಕೂಡ ಅವರು ಯಾರು ಆಸಕ್ತರು ಬಂದು ಕೇಳಿದ್ರೆ ಈ ರೀತಿ ನಾವು ಮಾಡಿ ಅನುಷ್ಠಾನ ಮಾಡಬಹುದು. ಹೇಗೆ ಸಾರ್ವಜನಿಕರಿಂದ ಇದಕ್ಕೆ ಏನಾದರೂ ಬರ್ತಾ ಇದೆ ಭಾಗವಹಿಸಲಿಕ್ಕೆ ಸಾರ್ವಜನಿಕರು? ವೈಯಕ್ತಿಕವಾಗಿ ನಾವು ಈ ಸರ ಅನುಷ್ಠಾನ ಮಾಡಿಲ್ಲ ಸರ್, ಇದು ಲೇಟ್ ಆಗಿರೋದ್ರಿಂದ ನಾವು ಬರೀ ಸಾಮೂಹಿಕ ಕಾಮಗಾರಿಗಳನ್ನ ಮಾಡಿರ್ತೇವೆ. ಸೊ ಅದನ್ನ ಮುಂಬರುವ ದಿನಗಳಲ್ಲಿ ಅದಕ್ಕೊಂದು ಎಸ್ಟಿಮೇಟ್ ಮಾಡಿ ಈಗ ನಾವು ಆಲ್ರೆಡಿ ಹೆಂಗ್ ತೋಟದಲ್ಲಿ ಮಾಡ್ತಾ ಇದೀವಿ ಅದೇ ರೀತಿ ಇದರಲ್ಲಿ ನಾವು. ಈಗ ಯಾವ್ದೊಬ್ಬರದು ಸಾರ್ವಜನಿಕರು ಮನೆ ಮುಂದೆ ಅಥವಾ ಹಿಂದೆ ಒಂದ್ ಗುಂಟ ಹಿಂಗೆ ಜಾಗ ಇರ್ತದೆ, ಒಂದ್ ಗುಂಟ ಎರಡು ಗುಂಟ ಜಾಗ, ಕೈತೋಟ ಮಾಡ್ಕೊಳ್ಳಿಕ್ಕೆ ಆಸಕ್ತಿ ಇದ್ದಂತವ್ರು ಈ ಒಂದು ಯೋಜನೆ ಅಡಿ ಭಾಗವಹಿಸಬಹುದು ಅಂತೀರಾ? ಹೇಗೆ ಪೌಷ್ಟಿಕ ಭಾಗವಹಿಸಬಹುದು ಸರ್? ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡಿ ಅಥವಾ ನಮ್ಮ ಇಲಾಖೆಯ ಪ್ರತಿ ರಾಜ್ಯ ಸಂಪರ್ಕ ಕೇಂದ್ರದಲ್ಲಿ ಒಬ್ಬ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳು ಅವ್ರನ್ನು ಸಂಪರ್ಕ ಮಾಡಿ ಅದನ್ನ ಆಮೇಲೆ ನಮ್ಗೆ ಅರ್ಜಿ ಸಲ್ಲಿಸಿ ಆ ಒಂದು ಕಾಮಗಾರಿನ ಅವ್ರು ಮಾಡ್ಕೋಬಹುದು ಸರ್. ಏನ್ ನೇರವಾಗಿ ಬಂದು ನಿಮ್ ಲಿಖಿತವಾಗಿ ಅರ್ಜಿ ಕೊಡ್ಬೇಕಾ ಇಲಾಖೆ? ಸೇಮ್ ಸರ್, ಈಗ ಹೆಂಗ್ ನರೇಗಾದಲ್ಲಿ ಕಾಮಗಾರಿಗಳು ಮಾಡ್ತಾರೆ ವೈಯಕ್ತಿಕ ಸೌಲಭ್ಯಗಳು, ಅದ್ರಂಗೆ ನಮ್ಗೆ ಬಂದ ಅರ್ಜಿ ಫಾರ್ಮ್ 6 ಆ ಫಾರ್ಮರ್ ಕ್ಯಾಟಗರಿ ಬಗ್ಗೆ ಅದು ಕೊಟ್ಟು ಅವ್ರು ಮಾಡ್ಕೋಬಹುದು ಸರ್. ಏನ್ ಅವ್ರಿಗೆ ಸಹಾಯ ಒದಗುತ್ತದೆ ಇಲಾಖೆಯಿಂದ ವೈಯಕ್ತಿಕವಾಗಿ ನಿರ್ಮಾಣ ಮಾಡ್ಕೊಂಡಾಗ? ಯೂನಿಟ್ ಕಾಸ್ಟ್ ಫಿಕ್ಸ್ ಮಾಡಿರ್ತಾನೆ ಸರ್, ಅದರ ಪ್ರಕಾರ ಅವರಿಗೆ ನಾವು ಫಿಕ್ಸ್ ಮಾಡಿ ಕೊಡಬಹುದು ಸರ್. ತಾಂತ್ರಿಕ ಮಾಹಿತಿ ಏನಾದ್ರೂ ಒದಗಿಸ್ತೀರಾ ಅವರಿಗೆ? ಒದಗಿಸ್ತೀವಿ ಸರ್. ಗಿಡ ಯಾವ ರೀತಿ ಫಿಟ್ಟಿಂಗ್ ಮಾಡಬಹುದು ಸರ್, ಏನೇನು ಹಾಕೋಬಹುದು ಅಂತಕ್ಕಂಥದ್ದು? ಹೌದು ಸರ್, ನಾವು ಅದನ್ನೆಲ್ಲ ನಮ್ಮ ಇಲಾಖೆ ಆಫೀಸರ್ಸ್ ನಾವು ಹೋಗಿ ಅವ್ರಿಗೆ ಮಾಹಿತಿ ಕೊಟ್ಟು ಪ್ಲಾಂಟಿಂಗ್ ಮಾಡೋದ್ರ ಬಗ್ಗೆ ಅವ್ರಿಗೆ ನಾವು ತಿಳಿ ಹೇಳ್ತೀವಿ ಸರ್. ಕಿಟ್ ಅದನ್ನ ಏನಾದ್ರೂ ಕೊಡ್ತಾ ಇರ್ತೀರಾ ಇದರಲ್ಲಿ? ವೆಜಿಟೇಬಲ್ ಕಿಟ್ಸ್ ಇದರಲ್ಲಿ ಇಲ್ಲ. ಸೊ ಆಸಕ್ತರಿದ್ರೆ ನಮ್ಮ ಇಲಾಖೆ ವತಿಯಿಂದನೇ ನಮ್ಗೆ ಏನು ಬೀಜ ಯಾವ್ದಾರು ತರಕಾರಿ ಬೀಜಗಳನ್ನು ತರಿಸಿಕೊಡ್ತಕ್ಕಂಥದ್ದು ಮಾಡಬಹುದು ಸರ್. ಹೇಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಇನ್ನೂ ಹೆಚ್ಚು ತಾಲೂಕಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅನುಷ್ಠಾನ ಆಗಬಹುದು ಅಂತ ಅನಿಸ್ತಾ ನಿಮಗೆ? ಆಗ್ತದೆ ಸರ್, 100% ಇದಕ್ಕೆ ನಾವು ಇದ್ರ ಬಗ್ಗೆ ಕೂಡ ಪ್ರಚಾರ ನೀಡಿರ್ತೀವಿ. ಈಗಾಗಲೇ ಅವರು ಆಲ್ರೆಡಿ ತಮ್ಮ ಹೊಲಗಳಲ್ಲಿ ಮಾಡ್ಕೊಂತಿರ್ತಾರೆ. ಸೊ ಇದು ನರೇಗಾದಲ್ಲಿ ಐತಿ ಅಂತಂದ್ರೆ ಇದು ಒಂದು ಅವರಿಗೆ ಆರ್ಥಿಕ ಒಂದು ಹೊರೆ ಕಡಿಮೆ ಮಾಡಿ ಕೆಲವರು ಇದರ ಆಸಕ್ತರು ಮುಂದೆ ಬಂದು ಅವರು ಮಾಡ್ಕೊಂಡ್ರೆ ಇದು ಕಾರ್ಯಕ್ರಮ ಸಕ್ಸಸ್ ಆಗ್ತದೆ ಸರ್. ಅಂದ್ರೆ ಪೌಷ್ಟಿಕ ತೋಟವನ್ನ ಮಾಡ್ಕೊಳ್ಳುವಂತವ್ರಿಗೆ ಕಡ್ಡಾಯವಾಗಿ ನೀರಿನ ಅನುಕೂಲ, ನೀರಿನಂಶ ಮನೆಯಲ್ಲಿ ನೀರಿನ ಅಂದ್ರೆ ಮನೆ ಸುತ್ತಮುತ್ತಲ ಜಾಗ ಇದ್ದಾರೆ ಇದನ್ನ ಮಾಡ್ಕೋಬಹುದು ಸರ್. ಹೊಲದಲ್ಲಿ ಆಲ್ರೆಡಿ ಅವ್ರ ಪ್ಲಾಂಟಿಂಗ್ ಅದು ಮಾಡ್ತಾ ಇರ್ತಾರೆ ಅವರು, ಅದನ್ನ ಬೇರೆ ನಮ್ಮ ನರೇಗಾ ಕಾರ್ಯಕ್ರಮಗಳು ಅನುಷ್ಠಾನ ಮಾಡ್ತೀವಿ. ಯಾರ್ಯಾರ ಮನೆ ಕಡೆ ಯಾರ್ಯಾರ ಜಾಗಗಳಿದಾವೆ ಅವರು ಇದನ್ನ ಮಾಡ್ಕೋಬಹುದು. ಏನ್ ಹೇಳಿಕ್ ಇಷ್ಟಪಡ್ತೀರಿ ಯೋಜನೆಯಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಸಾರ್ವಜನಿಕರಿಗೆ? ಪೌಷ್ಟಿಕ ತೋಟ ಅಂದ್ರೆ ವೈಯಕ್ತಿಕವಾಗಿ ಯಾರು ಪೌಷ್ಟಿಕ ತೋಟನ ನಿರ್ಮಾಣ ಮಾಡ್ಕೋಬೇಕಂತೀರಿ? ಸೊ ಅದನ್ನ ನಾವು ಆಲ್ರೆಡಿ ಈ ವರ್ಷ ಚರ್ಚೆ ಮಾಡಿದ್ವಿ ಸರ್, ಅದಕ್ಕೊಂದು ಯೂನಿಟ್ ಕಾಸ್ಟ್ ಒಂದು ಎಸ್ಟಿಮೇಟ್ ಅಂತ ಮಾಡಿ ಅದನ್ನ ನಾವು ಮುಂದಿನ ವರ್ಷದಲ್ಲಿ ಈ ಬರುವ ಒಂದು ಆರ್ಥಿಕ ವರ್ಷದಲ್ಲಿ ಅದನ್ನ ಅನುಷ್ಠಾನ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಯಾರೇ ಇರಲಿ ತಾವು ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡಿ ಇದರ ಒಂದು ಸೌಲಭ್ಯ ಪಡಿಬಹುದು ಸರ್. ಒಳ್ಳೇದು ಮಹೇಶ್ ಅವರು, ಇದುವರೆಗೆ ಪೌಷ್ಟಿಕ ತೋಟ ಅಂದ್ರೆ ಏನು, ಜೊತೆಗೆ ಏನೇನು ಒಂದು ಯೂನಿಟ್ ಕಾಸ್ಟ್ ಇದೆ, ಇದರಲ್ಲಿ ಯಾವ ರೀತಿ ಸಹಾಯ ಸಿಗ್ತಾ ಇದೆ ಅಂತಕ್ಕಂಥದ್ದು, ವಿಶೇಷವಾಗಿ ಶಾಲೆ ಮೈದಾನಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಒಂದು ಯೋಜನೆ ಅನುಷ್ಠಾನ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶ ಇದೆ, ಎಲ್ಲೆಲ್ಲಿ ಸೌಲಭ್ಯಗಳಿದಾವೆ ಅವರು ಅನುಷ್ಠಾನ ಮಾಡ್ಕೊಳ್ಳಿಕ್ಕೆ ಇಲಾಖೆಯನ್ನು ಸಂಪರ್ಕ ಮಾಡಲಿ ಅಂತ ಹೇಳೋಣ. ಇದುವರೆಗೆ ಮಾಹಿತಿ ಹಂಚಿಕೊಂಡೋದಕ್ಕೆ ತಮಗೆ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ತೋಟಗಾರಿಕೆ ಇಲಾಖೆಯಿಂದ ಪೌಷ್ಟಿಕ ತೋಟ ಯೋಜನೆಗೆ ಸಿಗುವ ಸಹಾಯ ಸೌಲಭ್ಯಗಳು ಕುರಿತು ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕರಾದ ಮಹೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ರೈತ ಬಂಧು ಅಭಿಯಾನ ಕುರಿತು ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ರಾಯಚೂರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಿ ಬೌಲತ್ತಿ, ನೆರವು ಬಿ ನರಸಿಂಹಲು. ನಾಳೆ ಸಂಜೆ 6:51 ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಲಿಂಗಸೂರು ತಾಲೂಕಿನ ಸಂತೇಕಲ್ಲೂರು ಗ್ರಾಮದ ಗಿರಿಜಾ ಅವರ ಸ್ವಉದ್ಯೋಗ ಕುರಿತು ಸಂದರ್ಶನ ಕೇಳುವರಿ. ನಂತರ ರೈತ ಬಂಧು ಮತ್ತು ಪೌಷ್ಟಿಕ ಕೈತೋಟ ಕುರಿತು ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ವಿಷಯ ಎಂ ನರೇಗಾ ಪೌಷ್ಟಿಕ ಕೈತೋಟದ ನಿರ್ಮಾಣ ಹಾಗೂ ವಿನ್ಯಾಸ ಮತ್ತು ಪೋಷಕಾಂಶಯುಕ್ತ ತರಕಾರಿಗಳ ಆಯ್ಕೆ ಕುರಿತು ಡಾಕ್ಟರ್ ಶೇಖರ್ಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳುವರಿ. ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ರಾಯಚೂರು. ಕೇಳುವರೆ, ಇಂದು ರಾತ್ರಿ 9:00 ನಿನ್ನೆ ದಿನಾಂಕ 6/3/2022 ನಗರದ ಕನ್ನಡ ಭವನದಲ್ಲಿ ಆಕಾಶವಾಣಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಇವರ ಸಹಯೋಗದಲ್ಲಿ ಜರುಗಿದ ಅಮೃತ ಭಾರತಿ ಭಾವೈಕ್ಯದ ಸನ್ನುತಿ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮದ ಬಾನುಲಿ ವರದಿ ಕೇಳುವಿರಿ. ಪ್ರಸ್ತುತಿ ವೆಂಕಟೇಶ್ ಬೇವನಬೆಂಚಿ, ನೆರವು ನರಸಿಂಹ್ಲು ಬಿ. ಇನ್ನು 10:05 ನಾಟಕ ಸಹದೇವನ ಗುಟ್ಟು, ಮೂಲಕತೆ ಮನು, ರೇಡಿಯೋ ರೂಪಾಂತರ ಎಸ್ ಕೆ ಸುಬ್ಬಣ್ಣ, ಪ್ರಸ್ತುತಿ ಪ್ರಭುಸ್ವಾಮಿ ಮಾಳಿಮಠ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು.